ಆಕಾಶವಾಣಿ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಬಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ಪಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕೇಳಿ, ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ವಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪ್ರಸನ್ನ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಮೊಲ ಸಾಕಾಣಿಕೆ ನಮ್ಮ ಮುಖ್ಯವಾದಂಥ ಒಂದು ಜಾನುವಾರು ಸಾಕಾಣಿಕೆಯ ವಿಧ ಅಂತ ಹೇಳ್ಬೋದು. ಖಂಡಿತ. ಸಾಕಷ್ಟು ಜನ ನಮ್ಮ ರೈತ ಮಹಿಳೆಯರು, ರೈತ ಬಾಂಧವರು ಇವತ್ತು ಮೊಲ ಸಾಕಾಣಿಕೆಯಲ್ಲಿ ತೊಡಗಿ ಒಂದು ಉತ್ತಮವಾದಂಥ ಆದಾಯವನ್ನು ಪಡಿತಾ ಇದ್ದಾರೆ. ಖಂಡಿತ. ತಾವತ್ತು ಈ ಮೊಲ ಸಾಕಾಣಿಕೆಯನ್ನು ವೈಜ್ಞಾನಿಕವಾಗಿ ನಾವು ಯಾವ ರೀತಿ ಮಾಡಿದರೆ ಹೆಚ್ಚಿನ ಒಂದು ಆದಾಯವನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಖಂಡಿತ. ಮೊದಲಿಗೆ ಮೊಲ ಸಾಕಾಣಿಕೆ ಮಾಡೋದ್ರಿಂದ ಆಗುವಂಥ ಅನುಕೂಲಗಳೇನು ಅಂತೀರಿ? ಖಂಡಿತ. ನಾವು ನೋಡಿರ್ಬೋದು, ಹಲವಾರು ಚಿತ್ರಗಳಲ್ಲಿ ನೋಡ್ತೀವಿ, ನಮ್ಮ ಮೊಲಗಳನ್ನ ಒಂದು ಸಾಕು ಪ್ರಾಣಿಯಾಗಿ ಸಾಕ್ತಾರೆ, ತುಂಬ ಮುದ್ದಿನ ಪ್ರಾಣಿಯಾಗಿ ಸಾಕ್ತಾರೆ. ಇದು ಒಂದು ಬಹಳಷ್ಟು ಜನರಿಗೆ ತುಂಬ ಪ್ರೀತಿಪೂರ್ವಕವಾದಂಥ ಪ್ರಾಣಿಯಾಗಿರೋದು ಒಂದು ರೀತಿ. ಆದರೆ ಒಂದೊಂದು ಪಂಗಡ ಅಂತ ಅಂದರೆ ಮಾಂಸೋತ್ಪಾದನೆಗೆ ಸಾಕುವಂಥ ರೈತರು ಇದ್ದಾರೆ. ಅದಲ್ಲದೆ ಅದರ ಚರ್ಮ, ಅದರ ತುಪ್ಪಟ ಅಂದರೆ ಅದರ ಕೂದಲು, ಮತ್ತು ಅದರ ಹಿಕ್ಕೆ ಗೊಬ್ಬರ ಇದೆಯಲ್ಲ, ಅದಕ್ಕೂ ಕೂಡ ಭಾಳ ಪ್ರಾಮುಖ್ಯತೆ ಕೊಡ್ತೀವಿ. ಈ ಗೊಬ್ಬರದಲ್ಲಿ ಹಸುಗಳಾಗಲಿ ಕುರಿ ಮೇಕೆಗಳಿಗೆ ಆಗಲಿ ಅದಕ್ಕಿಂತ ಹೋಲಿಸಿದ್ರೆ ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳಿವೆ. ಬೇಕೆಂದರೆ 3.7% ಸಾರಜನಕ, 1.3% ರಂಜಕ, ಮತ್ತು 3.5% ಪೊಟ್ಯಾಶ್, ಇದೆಲ್ಲ ಇರೋದ್ರಿಂದ ಒಂದು ಹೆಚ್ಚಿನ ಒಂದು ಲಾಭದಾಯಕ ಸಾಕಣೆ ಕಸಬು ಅಂತ ಹೇಳ್ಬೋದು. ಅಂದರೆ ಈ ಮೊಲಗಳ ವಿಶೇಷ ಗುಣಗಳು ಏನು ಅಂತೀರಿ? ಖಂಡಿತ. ಮೊಲಗಳನ್ನು ವಿಶೇಷ ಯಾಕೆ ನಾವು ಸಾಕಾಣಿಕೆ ಮಾಡ್ಬೋದು? ಮೊಲಗಳನ್ನು ಸಾಕೋದಕ್ಕೆ ಕಡಿಮೆ ಜಾಗ ಇದ್ದರೂ ಸಾಕು. ಒಂದು 100 ಮೊಲ ಸಾಕೋದಕ್ಕೆ ಒಬ್ಬ ವ್ಯಕ್ತಿ ಆದರೂ ಸಾಕು. ಅದರ ವಂಶಾಭಿವೃದ್ಧಿ ಅತಿ ಶೀಘ್ರ ಆಗಿರುತ್ತೆ. 5-6 ತಿಂಗಳ ಅವಧಿಯಲ್ಲಿ ಅದು ಪ್ರಾಯಕ್ಕೆ ಬರುತ್ತೆ. ಮತ್ತು ಗರ್ಭಾವಧಿ ಬರೀ 1 ತಿಂಗಳು, 8-10 ತಿಂಗಳಲ್ಲಿ ಅದು ಮರಿಗಳನ್ನ ಮೊದಲನೇ ಸಲ ಈಯುತ್ತೆ. ಮತ್ತು 3 ತಿಂಗಳಿಗೊಂದ್ಸಲ ಮರಿಗಳನ್ನ ಈಯುವುದು. ಮತ್ತು ವರ್ಷಕ್ಕೆ 4-5 ಬಾರಿ ಕೂಡ ಮರಿಗಳನ್ನು ಹಾಕುತ್ತೆ. ಈ ರೀತಿ ಪ್ರತಿಯೊಂದು ಸೂಲಿನಲ್ಲಿ 7-8 ಮರಿಗಳನ್ನು ಈಯುತ್ತೆ. ಮತ್ತು ಒಂದು ಹೆಣ್ಣು ಮೊಲದಿಂದ ಒಂದು ವರ್ಷಕ್ಕೆ 35-40 ಮರಿಗಳನ್ನು ಪಡೆಯಬಹುದು. ಮತ್ತು ಇದರಲ್ಲಿ ವಿಶೇಷ ಅಂದರೆ ಆಹಾರ ಪರಿವರ್ತನೆ ಸಾಮರ್ಥ್ಯ. ಈಗ ಹಂದಿ ಅಥವಾ ಕೋಳಿಗಳಿಗೆ ಕೂಡ ಹೋಲಿಸ್ಬೋದು ನಾವು ಈ ಮೊಲಗಳನ್ನು. ಪ್ರತಿ 4 ಕೆಜಿ ಆಹಾರವನ್ನು 1 ಕೆಜಿ ಮಾಂಸವಾಗಿ ದೇಹ ತೂಕಕ್ಕೆ ಪರಿವರ್ತನೆಗೊಳ್ಳುತ್ತೆ. ಮತ್ತು 3 ತಿಂಗಳಲ್ಲಿ ಇದು 2 ಕೆಜಿ ತೂಕವಾಗಿ ಮಾಂಸಕ್ಕೆ ಮಾರಾಟ ಆಗುವಂಥ ಒಂದು ಸ್ಥಿತಿ ಬರುತ್ತೆ. ಮೊಲಗಳು ನಮ್ಮ ಆಹಾರದೊಂದಿಗೆ ಪೈಪೋಟಿ ನಡೆಸೋದಿಲ್ಲ, ಯಾಕೆಂದರೆ ಇವು ಹುಲ್ಲು, ಉಳಿಕೆ ತರಕಾರಿ, ಉಳಿಕೆ ದವಸ ಧಾನ್ಯಗಳು ಈ ಮುಂತಾದ ಆಹಾರಗಳನ್ನು ಮೊಲಗಳು ಸರಾಗವಾಗಿ ತಿಂದು ಜೀರ್ಣಿಸಿಕೊಂಡು ಹೆಚ್ಚಿನ ತೂಕ ಬರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಯಾವುದೇ ಒಂದು ಸಾಕಾಣಿಕೆದಾರರಲ್ಲಿ ಜಾತಿ ಭೇದಗಳು ಇಲ್ಲ ಮೊಲ ಸಾಕಾಣಿಕೆಗೆ, ಎಲ್ಲ ವರ್ಗದ ಜನರು ಸಾಕ್ಬೋದು. ಹೆಚ್ಚಿಗೆ ಈ ಮಹಿಳೆಯರಿಗೂ ಕೂಡ ಭಾಳ ಸುಲಭವಾಗಿ ಹೇಳಿ ಮಾಡಿಸಿದಂಥ ಕೆಲಸ, ಅಂಗವಿಕಲರಿರ್ಬೋದು, ನಿರುದ್ಯೋಗಿಗಳಿರ್ಬೋದು ಮತ್ತು ಇತರ ಜನಗಳಿಗೆ ಎಲ್ಲರಿಗೂ ಒಂದು ಉತ್ತಮವಾದಂಥ ಒಂದು ಉದ್ಯಮ, ಒಂದು ಲಾಭದಾಯಕ ಉದ್ಯಮ. ಮತ್ತು ಇದಕ್ಕೆ ಮುಖ್ಯವಾಗಿ ಬಂಡವಾಳ ಕೂಡ ಭಾಳ ಕಡಿಮೆ ಖರ್ಚಿನಲ್ಲಿ ಅದನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಮತ್ತು ಸಂಶೋಧನೆಗಳಲ್ಲಿ ಕೂಡ ಇದು ಹೆಚ್ಚಿನ ಬಳಕೆ ಆಗ್ತಿದೆ. ಇದು ಎಲ್ಲಪ್ಪ ಅಂದರೆ ಆಹಾರ ವಿಜ್ಞಾನ ಸಂಶೋಧನೆಗಳಲ್ಲಿ, ಲ್ಯಾಬೊರೇಟರಿಗಳಲ್ಲಿ ನೀವು ಕೇಳಿರಬೇಕು. ಹಲವಾರು ಒಂದು ಸೌಂದರ್ಯವರ್ಧಕ ಔಷಧಿಗಳನ್ನು ಪರೀಕ್ಷಿಸಲು ಮಾಡೋದಕ್ಕೆ, ಕಾಸ್ಮೆಟಿಕ್ ಡ್ರಗ್ಸ್ ಅಂಥದ್ದೆಲ್ಲ ಪರೀಕ್ಷೆ ಮಾಡೋದಕ್ಕೆ, ಅದಲ್ಲದೆ ಈಗ ರೇಬಿಸ್ ಮುಂತಾದ ಕಾಯಿಲೆಗಳಿಗೆ ಅದನ್ನು ಲಸಿಕೆ ತಯಾರಿಸೋದಕ್ಕೂ ಕೂಡ ಈ ಮೊಲಗಳನ್ನು ಸಾಕಾಣಿಕೆ ಮಾಡ್ತಾರೆ. ಮತ್ತು ಹಾವು ಕಡಿತದ ಔಷಧಿಗೆ ತಯಾರಿಕೆಗೆ ಒಂದು ಪ್ರತಿಸಾರ ಅಂದರೆ ಆಂಟಿಬಾಡೀಸ್ಗಳ ಉತ್ಪಾದನೆಗೆ ಇದಕ್ಕೆಲ್ಲ ಬಳಸಲಾಗ್ತಾ ಇದೆ. ಅಂದರೆ ಈಗ ಮೊಲದ ಮಾಂಸ ಅಂತ ನಾವು ಕೇಳ್ತಾ ಇರ್ತೀವಲ್ಲ, ಖಂಡಿತ ಇದರ ವಿಶೇಷತೆಗಳೇನು ಅಂತೀರಿ? ನೋಡಿ, ಮೊಲಗಳಿಂದ ಒಂದು ಮಾಂಸದ ಒಂದು ಪ್ರಮಾಣ ಹೇಗೆ ಅಂದರೆ ಶೇಕಡ 55 ಭಾಗ ಬರುತ್ತೆ. ಇದರಲ್ಲಿ ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಅಂತ ಕರಿತೀವಿ. ಇದರಲ್ಲಿ ಚರ್ಮ, ಕರುಳು ಇತ್ಯಾದಿ ಅನುಪಯುಕ್ತ ವಸ್ತುಗಳಿಂದ ಬಿಟ್ಟರೆ ಮಾಂಸದ ಇಳುವರಿ ಶೇಕಡ 55 ಅಂತ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ಶೇಕಡ 21% ಸಸಾರಜನಕವಿದೆ. ಮತ್ತು ಬೇರೆ ಮಾಂಸಗಳ ಪ್ರಾಣಿಗಳು ಹೋಲಿಸಿದರೆ ಇದರ ಮಾಂಸದಲ್ಲಿ ಕಡಿಮೆ ಕೊಬ್ಬಿನಾಂಶ ಇದೆ. ಇದರಲ್ಲಿ ಶೇಕಡ 8-10% ಕೊಬ್ಬಿನಾಂಶ ಇದೆ. ಆದರೆ ಈಗ ಕುರಿಗಳು ತಗೊಳ್ಳಿ, ಅದರಲ್ಲಿ 28% ಕೊಬ್ಬಿನಾಂಶ ಇದೆ. ಹಂದಿಗಳಲ್ಲಿ ಶೇಕಡ 45% ಕೊಬ್ಬಿನಾಂಶ ಇದೆ. ಇದರಿಂದ ಇದು ಆರೋಗ್ಯದ ದೃಷ್ಟಿಯಿಂದ ಕಡಿಮೆ ಕೊಬ್ಬಿನ ಕೊಲೆಸ್ಟ್ರಾಲ್ ಇರೋದ್ರಿಂದ ಇವನ್ ಹೃದಯ ತೊಂದರೆಗಳು ಇರೋವರೆಗೂ ಕೂಡ ಒಂದು ಹೇಳಿ ಮಾಡಿಸಿದ ಮಾಂಸ. ಇನ್ನು ಮುಖ್ಯವಾಗಿ ಈ ಮೊಲದ ತಳಿಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಖಂಡಿತ. ಕೆಲವು ನಾವು ನೋಡಿರೋ ಹಾಗೆ ಈಗ ಕಾಡು ಮೊಲ ಮತ್ತು ನಾಡು ಮೊಲ ಅಂತ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ಬೋದು. ಕಾಡು ಮೊಲಗಳು ನೀವು ಕೇಳಿರಬೇಕು, ಅಡವಿನಲ್ಲಿರ್ತವೆ. ಅವು ಒಂದು ವಿಶೇಷತೆ ಅಂತಂದರೆ ಅವುಗಳ ಕಿವಿಗಳು ಉದ್ದವಾಗಿರುತ್ತೆ, ಅದಕ್ಕೆ ಹೇರ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ಮತ್ತು ಅದರ ಕಾಲುಗಳು ಉದ್ದವಾಗಿರುತ್ತೆ, ಅವು ವೇಗವಾಗಿ ಓಡ್ತವೆ, ಕಾಡುಗಳಲ್ಲಿ ಕಾಣ್ತವೆ. ರಾತ್ರಿ ಹೊತ್ತಲ್ಲಿ ತುಂಬ ಚುರುಕಾಗಿರುತ್ತೆ. ಆದ್ರೆ ಮರಿಗಳು ಕೂಡ ಕಣ್ಣು ಊಟದಾಗಲೇ ಕಣ್ಣು ಬಿಟ್ಟಿರುತ್ತೆ. ಆಮೇಲೆ ಮೈ ಕೂದಲು ಬೆಳೆದಿರುತ್ತೆ. ಆದರೆ ನಾವು ಸಾಕಿರೋ ಮೊಲಗಳು ಆ ರೀತಿ ಇರೋದಿಲ್ಲ, ಅದು ಹುಟ್ಟಿದಾಗ ಕಣ್ಣು. ಕೇಳುಗರಿಗೆ ಒಂದು ವಿಚಾರವನ್ನು ಇಲ್ಲಿ ತಿಳಿಸೋಣ, ಈ ಕಾಡು ಮೊಲಗಳನ್ನು ಬೇಟೆಯಾಡೋದು ಅಪರಾಧ ಅಂತ ಹೇಳ್ಬೋದು. ಖಂಡಿತ ಖಂಡಿತ ಅದು ಇದೆ. ಸಂರಕ್ಷಿತ ಪ್ರಾಣಿ, ಸಂರಕ್ಷಿತ ಪ್ರಾಣಿ ಅಂತ ಹೇಳ್ಬೋದು. ನಾವು ಸಾಕಿರುವಂತ ಮೊಲಗಳಲ್ಲಿ ಅವು ಸಣ್ಣಮರಿಗಳು 12 ದಿನಗಳ ನಂತರನೇ ಅದ್ರ ಕಣ್ಣುಗಳು ಬಿಡೋದು, ಕಿವಿಗಳು ಕೇಳಿಸ್ಕೊಳ್ಳೋದು ಮತ್ತು ಕೂದಲು ಬಿಡೋದು, ಈ ರೀತಿಯಾದಂಥ ಒಂದು ಬೆಳವಣಿಗೆ ಕಾಣ್ತೀವಿ. ಈಗ ನಮ್ಮ ಈ ಸಾಕು ಪ್ರಾಣಿ ಮೊಲಗಳಲ್ಲಿ 3 ವಿಧವಾಗಿ ವಿಂಗಡಿಸ್ಬೋದು. ಇವನ್ನ ಮಾಂಸ ತಳಿಗಳು, ಉಣ್ಣೆ ಮತ್ತು ತುಪ್ಪಟ ಚರ್ಮಕ್ಕಾಗಿ ಸಾಕುವ ತಳಿಗಳು, ವಿನೋದಕ್ಕಾಗಿ ಸಾಕುವ ತಳಿಗಳು ಅಂತ ಹೇಳ್ಬೋದು. ಈ ಮಾಂಸದ ತಳಿಗಳಲ್ಲಿ 2 ರೀತಿಯ ಮತ್ತೆ ವಿಂಗಡಣೆ ಮಾಡ್ತೀವಿ. ದೊಡ್ಡ ಗಾತ್ರದ ಮೊಲ ಮತ್ತು ಮಧ್ಯಮ ಗಾತ್ರದ ಮೊಲಗಳು. ದೊಡ್ಡ ಗಾತ್ರದಲ್ಲಿ ಬರುವಂಥ ಉದಾಹರಣೆಗಳಂದರೆ ಗ್ರೇ ಜೈಂಟು, ವೈಟ್ ಜೈಂಟು, ಫ್ಲೆಮಿಷ್ ಜೈಂಟ್ ಅಂತ. ಇವುಗಳು ತೂಕ ಸರಾಸರಿ 5-6 kg ಇರುತ್ತೆ. ಈ ಮಧ್ಯಮ ಗಾತ್ರದ ಮೊಲಗು ಕೂಡ ಭಾಳ ಯಥೇಚ್ಛವಾಗಿ ಎಲ್ಲ ಕಡೆ ಕಾಣ್ತೀವಿ. ಇವುಗಳು ಮುಖ್ಯವಾದ ಅಂದರೆ ನ್ಯೂಜಿಲ್ಯಾಂಡ್ ವೈಟು, ಇದು ಬಿಳಿಯಾದಂಥ ಮೊಲ, ಅಮೆರಿಕದ ಮೂಲ ಸ್ಥಾನ. ಮತ್ತು 3-5 kg ತೂಕ, ಹೆಚ್ಚಿನ ಮಾಂಸದ ಪ್ರಮಾಣ ಇರುತ್ತೆ. ಕ್ಯಾಲಿಫೋರ್ನಿಯಾ ವೈಟ್ ಅನ್ನುವುದು ಅಮೆರಿಕದ ಮೂಲ. ಇದರ ಕಿವಿ, ಮೂಗು, ಕಾಲು, ಬಾಲ ಕಪ್ಪಿರುತ್ತೆ. 4-5 kg ತೂಕ ಬರುತ್ತೆ. ಸೋವಿಯತ್ ಚಿಂಚಿಲ ಮತ್ತು ಗ್ರೇ ಜೈಂಟು, ರಷ್ಯನ್ ಗ್ರೇ ಜೈಂಟು, ಫ್ರಾನ್ಸ್ ದೇಶದ ಒಂದು ತಳಿ. ಇವು ಕೆಂಪು ಮತ್ತು ಬೂದಿ ಬಣ್ಣ ಇರುವಂಥವು. 3-4 kg ಬರುವಂಥ ತಳಿಗಳು. ಬೇರೆ ಎರಡನೇ ಒಂದು ವಿಂಗಡಣೆಯಲ್ಲಿ ಉಣ್ಣೆ ಮತ್ತು ತುಪ್ಪಳಕ್ಕೆ ಅದರ ಚರ್ಮಕ್ಕೆ ಸಾಕುವಂಥ ತಳಿಗಳು. ಇವುಗಳಲ್ಲಿ ಮುಖ್ಯವಾದಂಥ ತಳಿ ಅಂದರೆ ಅಂಗೋರಾ. ಅಂಗೋರಾ ತುಂಬ ಬಹಳ ಕೂದಲು ಜಾಸ್ತಿ ಇರುತ್ತೆ. ಅದು ಒಂದು ಟೋಪಿ ಮತ್ತು ಒಂದು ಕೋಟು, ಚರ್ಮ, ಒಂದು ಹಲವಾರು ವಸ್ತ್ರಗಳಿಗೆ, ಶಾಲುಗಳು, ಹೊದಿಕೆಗಳು ಇಂಥವಕ್ಕೋಸ್ಕರ ಬಳಸುವಂಥ ಒಂದು ಪ್ರಾಣಿ ತಳಿ ಇದು ಹೇಳ್ಬೋದು. ಅಂಗೋರಾ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಉದಾಹರಣೆಗೆ ಇಂಗ್ಲಿಷ್ ಅಂಗೂರ, ರಷ್ಯನ್ ಅಂಗೂರ, ಫ್ರೆಂಚ್ ಅಂಗೂರ, ಜರ್ಮನ್ ಅಂಗೂರ ಅಂತ ಕರಿತೀವಿ. ನಮ್ಮ ಭಾರತದಲ್ಲೂ ಕೂಡ ಹಿಮಾಲಯದಂಥ ಚಳಿಯಾದಂಥ ವಾತಾವರಣದಲ್ಲಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಕಾಣ್ತೀವಿ. ಅದರಿಂದ ನಮ್ಮ ರಾಜ್ಯದಲ್ಲಿ ಇವನ್ನ ಸಾಕಾಣಿಕೆ ಮಾಡೋಕ್ಕಾಗೋದಿಲ್ಲ. ಇವನ್ ಬೆಳೆಸಿದರೂ ಕೂಡ ಇದರ ಉಣ್ಣೆಯ ಗುಣಮಟ್ಟ ಭಾಳ ಕಡಿಮೆ ಇರುತ್ತೆ. ಇನ್ನ ಮೂರನೇ ವಿಧವಾದಂತಹ ತಳಿಗಳಂದ್ರೆ ವಿನೋದಕ್ಕಾಗಿ ಸಾಕುವಂಥದ್ದು ಪ್ರಾಣಿಗಳಾಗಿ ಸಾಕು, ಮುದ್ದು ಪ್ರಾಣಿಗಳು. ಇವುಗಳು ತುಂಬಾ ನೋಡೋದಕ್ಕೆ ಅಂದವಾಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ. ಅವು 1-2 ಕೆಜಿ, ಎಲ್ಲರೂ ಕೂಡ ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಅದನ್ನ ಎತ್ಕೊಂಡು ಸಾಕಾಣಿಕೆ ಮಾಡ್ತಾರೆ. ಉದಾಹರಣೆಗೆ ಕಪ್ಪು ಬಿಳಿ ಬಣ್ಣ ಇರುವಂತಹ ಡಚ್ಚು, ಹವಾನ, ಪೋಲಿಷ್, ಪೊಲೋಮಿನಾ, ಹಿಮಾಲಯ, ಈ ರೀತಿಯಾದಂತ ಒಂದು ತಳಿಗಳು ಇದಾವೆ. ಮುಖ್ಯವಾಗಿ ನಾವು ಈ ಮಾಂಸದ ಉತ್ಪಾದನೆಗೆ ಈ ತಳಿಗಳನ್ನ ತಾವು ತಿಳಿಸಿದ್ರಿ, ಅವುಗಳ ಗುಣಲಕ್ಷಣಗಳು ಹೇಗಿರಬೇಕಾಗತ್ತೆ, ಅದನ್ನ ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಯಾವ ಅಂಶಗಳಿಗೆ ನೋಡಿಕೊಂಡು ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ? ಖಂಡಿತ, ನಾವು ತಾಯಿ ಮೊಲಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅದಕ್ಕೆ ಮದರಿಂಗ್ ಅಬಿಲಿಟಿ ಅಂತ ಕರಿತೀವಿ. ಅಂದ್ರೆ ಅವುಗಳನ್ನ ಹೆಚ್ಚಿನ ಮರಿಗಳನ್ನ ಉತ್ಪಾದನೆ ಮಾಡುವಂತ ಒಂದು ಶಕ್ತಿ, ಮತ್ತೆ ಮರಿಗಳನ್ನ ಪಾಲನೆ ಮಾಡುವಂತ ಶಕ್ತಿ. ಇದು ಈಗ ತಾಯಿ ಮೊಲಗಳನ್ನ ನೋಡ್ತೀವಿ, ಅದರ ಕೂದಲನ್ನ ಕಿತ್ತು ಅದು ಮರಿಗಳಿಗೆ ಗೂಡು ಮಾಡಿ ಬೆಚ್ಚಗೆ ಇಟ್ಕೊಳ್ಳುವಂತ ಒಂದು ಗುಣ ಇರಬೇಕು. ಸಾಮಾನ್ಯವಾಗಿ ಮೊದಲನೇ ಸಲ ಮರಿ ಹಾಕುವಂತ ಹಂದಿ ಮೊಲಗಳಿಗೆ ಈ ತರ ತೊಂದರೆ ಇರುತ್ತೆ. ಅದು ಮರಿಗಳನ್ನೆಲ್ಲ ಕೂಡ ರಕ್ಷಣೆ ಮಾಡೋದಕ್ಕೆ ಶಕ್ತಿಯನ್ನು ಬಂದಿರೋದಿಲ್ಲ. ಆದ್ರೆ 2-3 ಸಲ ಮರಿ ಹಾಕಿದಾಗ ಅದಕ್ಕೆ ಪೂರ್ಣವಾದಂತ ಒಂದು ತಾಯ್ತನ ಬಂದಿರುತ್ತೆ, ಮರಿಗಳನ್ನ ರಕ್ಷಣೆ ಮಾಡುತ್ತೆ, ಹಾಲು ಉತ್ಪಾದನೆ ಚೆನ್ನಾಗಿರುತ್ತೆ, ಮರಿಗಳ ಪೋಷಣೆ ಚೆನ್ನಾಗಾಗುತ್ತೆ. ಮೊಲಗಳಲ್ಲಿ ಪ್ರತಿ 17 ದಿನಗಳಿಗೊಮ್ಮೆ ಬೆದೆ ಬರುತ್ತೆ. ಅದು ಪ್ರೌಢಾವಸ್ಥೆಗೆ 6 ತಿಂಗಳಲ್ಲಿ ಬರುತ್ತೆ. ಮತ್ತೆ ಒಂದು ಸಾಕಾಣಿಕೆದಾರರು ಏನಪ್ಪಾ ಅಂದ್ರೆ ಪ್ರತಿ 5 ಹೆಣ್ಣು ಮೊಲಗಳಿಗೆ 1 ಗಂಡು ಮೊಲನ ಸಾಕಾಣಿಕೆ ಮಾಡಬೇಕು. ಗಂಡು ಮತ್ತು ಹೆಣ್ಣು ಮೊಲ ಸಾಕಿದಾಗ ಪ್ರತ್ಯೇಕವಾಗಿ ಗಂಡನ್ನ ಸಾಕಬೇಕಾಗತ್ತೆ, ಮತ್ತೆ ಹೆಣ್ಣು ಮೊಲನ ಗಂಡು ಮೊಲದ ಹತ್ರ ತಗೊಂಡೋಗಿ ಅದಕ್ಕೆ ಸಂವರ್ಧನೆಗೆ ಬಿಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಅದರ ಸಂವರ್ಧನೆ ಸಕ್ಸಸ್ಫುಲ್ ಆಗಿರುತ್ತೆ. ಆಮೇಲೆ ಅದರ ಒಂದು ದಿವಸ ರೆಕಾರ್ಡಿಂಗ್ ಮಾಡ್ಕೋಬೇಕು. ನಮ್ಮ ರೈತರು ಯಾವತ್ತು ಸಂವರ್ಧನೆ ಮಾಡಿದೀವಿ ಅಂತ ದಿವಸ ಬರ್ಕೊಂಡ್ರೆ 30-32 ದಿವಸ ಮರಿ ಹಾಕುತ್ತೆ. ಆ ಒಂದು ಸಮಯದಲ್ಲಿ ಒಂದು ವಾರದಕ್ಕೆ ಮುಂಚೆ ಅದನ್ನ ಒಂದು ಪ್ರತ್ಯೇಕವಾದಂತಹ ಮನೆಗೆ ವರ್ಗಾಯಿಸಿ ಅಲ್ಲಿ ಬೆಳವಣಿಗೆ ಮತ್ತು ಮರಿಗಳ ಒಂದು ರಕ್ಷಣೆಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಈಗ ಪ್ರತಿ ಮಾಂಸದ ತಳಿಗಳು ಅಂತಂದ್ರೆ ಈ ಹೆಚ್ಚಿನ ವೇಗದ ಒಂದು ಬೆಳವಣಿಗೆ ಒಂದು 3 ತಿಂಗಳಲ್ಲಿ 2 ಕೆಜಿಯಿಂದ 3 ಕೆಜಿ ತೂಗುವಂತ ಒಂದು ಶಕ್ತಿ ಇದರಲ್ಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇನ್ನ ಮುಖ್ಯವಾಗಿ ನಾವು ಮೊಲ ಸಾಕಾಣಿಕೆ ಮಾಡಬೇಕು ಅಂದ್ರೆ ಅವಕ್ಕೆ ಸರಿಯಾದಂತ ಒಂದು ಆಶ್ರಯವನ್ನು ಕೊಡಬೇಕಾಗತ್ತೆ. ಖಂಡಿತ, ಇದಕ್ಕಾಗಿ ವಸತಿಯನ್ನ ನಿರ್ಮಾಣ ಮಾಡ್ಕೋಬೇಕಾಗ. ಖಂಡಿತ, ಇನ್ನ ಇದಕ್ಕಾಗಿನೇ ವಿಶೇಷವಾದ ಸಾಧನ ಸಲಕರಣೆಗಳನ್ನು ಕೂಡ ನಾವು ಹೊಂದಿಸಿಕೊಂಡು ಸಾಕಾಣಿಕೆಯನ್ನು ಮಾಡಬೇಕಾಗತ್ತೆ. ಖಂಡಿತ, ಎಲ್ಲ ವಿಚಾರಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ, ಈಗ ಮೊಲಗಳ ಸಾಕಾಣಿಕೆಯನ್ನ 2 ರೀತಿಯಲ್ಲಿ ಮಾಡ್ತೀವಿ. ಒಂದು ಹಿತ್ತಲ ಪದ್ಧತಿ ಅಥವಾ ದಪ್ಸತ್ತೆ ಪದ್ಧತಿ ಅಂತ, ಇನ್ನೊಂದು ಪಂಜರದ ಪದ್ಧತಿಯಲ್ಲಿ. ಹಿತ್ತಲ ಪದ್ಧತಿಯಲ್ಲಿ ನೀವು ನೋಡಿರ್ಬೋದು, ಮೊಲಗಳನ್ನ ಅಲ್ಲೇ ಆಟ ಆಡೋದಕ್ಕೆ ಬಿಟ್ಕೊಂಡು 5-10 ಹೆಣ್ಣು ಮೊಲಗಳು ಜೊತೆಗೆ 1-2 ಗಂಡು ಮೊಲ ಸಾಕಾಣಿಕೆ ಮಾಡಿ ಹಿತ್ತಲು ತೋಟ ಹೊಲಗಳಲ್ಲಿ ಅವು ಒಂದು ಹುಲ್ಲು ಮತ್ತೆ ಗಿಡ ಮೂಲಿಕೆಗಳು ಇಂಥದ್ದೆಲ್ಲ ತಿನ್ಕೊಂಡು ಇರುತ್ತೆ. ಬಟ್ ಇಲ್ಲೇನಪ್ಪ ಅಂದ್ರೆ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಆದಾಯ ಬರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವೇನು ಅಡ್ವೈಸ್ ಮಾಡ್ತೀವಿ ಅಂದ್ರೆ ಪಂಜರ ಪದ್ಧತಿನಲ್ಲಿ ಸಾಕಬೇಕು. ಮೊಲ ಸಾಕಾಣಿಕೆಗೆ ನಾವು ಏನು ಒಂದು ಬಿಲ್ಡಿಂಗ್ ಕಟ್ಟಿಸ್ತೀವಲ್ಲ, ಅದು ಉತ್ತರ ದಕ್ಷಿಣ ಭಾಗದಲ್ಲಿ ಇರಬಹುದು, ಆ ದಿಕ್ಕಿನಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದ್ರೆ ಪೂರ್ವ ಪಶ್ಚಿಮ ಸಮಯದಲ್ಲಿ ಅದು ಬಿಸಿಲಿನ ಒಂದು ಹೇರಳವಾಗಿ ಬರೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಒಂದು 2 ಅಡಿ ಎತ್ತರದಲ್ಲಿ ಗೋಡೆ ನಿರ್ಮಿಸಿ ಉಳಿದಿದ್ದೆಲ್ಲ ಭಾಗನ ಜಾಲರಿ ತಂತಿ ಜಾಲರಿನಲ್ಲಿ ನಿರ್ಮಿಸಿಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಈಗ ಯಾಕೆ ಇದು ಮುಖ್ಯ ಅಂತಂದ್ರೆ ಅಮೋನಿಯಾ ಅಂತ ಒಂದು ಈ ಉತ್ಪತ್ತಿ ಜಾಸ್ತಿ ಆಗುತ್ತೆ ಇದರ ಒಂದು ಗಂಜಲದಲ್ಲಿ, ಮತ್ತೆ ಗೊಬ್ಬರದಲ್ಲಿ ಅಮೋನಿಯಾ ಜಾಸ್ತಿ ಇರುತ್ತೆ, ಅದು ಹೊರಗಡೆ ಹೋಗ್ಬೇಕಲ್ಲ. ಅದರಿಂದ ನಾವು ಫ್ಯಾನ್ ಅಳವಡಿಸ್ಕೊಳ್ಳೋದು ಮತ್ತೆ ಒಂದು ಗಾಳಿ ಸರಾಗವಾಗಿ ಹರಿದಾಡೋದಕ್ಕೆ ಅವಕಾಶ ಇರಬೇಕು. ತಂತಿ ಜಾಲರಿ ಹಾಕೊಂಡ್ರೆ ಇದೆಲ್ಲ ಅನುಕೂಲ ಆಗುತ್ತೆ. ಖಂಡಿತ, ಪಂಜರ ಪದ್ಧತಿನಲ್ಲಿ ನಾವು ಸಾಕಾಣಿಕೆ ಮಾಡಿದಾಗ ಇವುಗಳಿಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಈ ಪಂಜರಗಳಲ್ಲಿ 3 ರೀತಿಯಾದಂತಹ ಪಂಜರಗಳು ಬೇಕಾಗುತ್ತೆ. ತಾಯಿ ಮೊಲಗಳಿಗೆ 1 ರೀತಿಯ ಪಂಜರ, ಗಂಡು ಮೊಲಗಳ ಪಂಜರ, ಮತ್ತೆ ಮರಿಗಳನ್ನ ಬೇರ್ಪಡಿಸಿದಾಗ ಅದಕ್ಕೊಂದು ಸಪರೇಟ್ ಪಂಜರಗಳು. ಪ್ರತಿಯೊಂದು ಮೊಲಗಳಿಗೆ 2.5-3 ಚದರ ಅಡಿ ಜಾಗ ಬೇಕಾಗುತ್ತೆ. ಉದಾಹರಣೆಗೆ 2 ಅಡಿ ಉದ್ದ, 1.5 ಅಡಿ ಅಗಲ, ಮತ್ತು 1.5 ಅಡಿ ಎತ್ತರ. ಇದು ಯಾವ ರೀತಿ ಅಂದ್ರೆ ಮೊಲಗಳು ಎದ್ದು ನಿಂತಾಗ ಅದರದ್ದು ತಲೆ ತಗಲ್ಬಾರ್ದು, ಆ ರೀತಿಯಾದ ಅಟ್ಲೀಸ್ಟ್ 1.5 ಅಡಿ ಎತ್ತರ ಇದ್ರೆ ಅವುಗಳನ್ನ ಸರಾಗವಾಗಿ ಸಾಕಬಹುದು. ತಾಯಿ ಮೊಲಗಳ ಒಂದು ಗೂಡಿನಲ್ಲಿ ಒಂದು ವಿಶೇಷತೆ ಅಂದ್ರೆ ನೆಸ್ಟ್ ಬಾಕ್ಸ್, ಮೊಲಗಳ ಒಂದು ಮರಿಗಳ ಗೂಡು ಅಂತ ಮಾಡ್ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈ ಮರಿಗಳು ಹುಟ್ಟಿದಾಗ ಸಣ್ಣದಾಗಿರುತ್ತೆ, ಅದು ಒಂದು ತಾಪಮಾನ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆ ಬಾಕ್ಸ್ ಒಂದು ಮರದ ಹಲಗೆನ ಮಾಡಿರ್ತಾರೆ, ಅಲ್ಲಿ ಒಂದು 1 ಅಡಿಯಷ್ಟು ಜಾಗ ಇರುವಂತ ಒಳಗಡೆ ಅವಕಾಶ, ಅದಕ್ಕೆ ಒಂದು ಪೇಪರ್ ಪೀಸ್ಗಳನ್ನ ಇಟ್ಬಿಟ್ಟು ಮತ್ತೆ ಹುಲ್ಲು ಹಾಸಿಗೆ ಹಾಕಿದ್ರೆ ಬೆಚ್ಚ ಮಾಡಬೇಕು. ಮೊಲಗಳು ಕೂಡ ಅದರ ಒಂದು ಮೈಯಿಂದ ಕೂದಲುಗಳನ್ನು ತೆಗೆದು ಅಲ್ಲಿ ಅದು ಮರಿಗಳನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಮತ್ತೆ ಇಲ್ಲಿ ಮೆಷಿನ್ ಬಗ್ಗೆ ಒಂದು ವಿಚಾರ ತಿಳಿಸ್ಕೊಡೋದಂದ್ರೆ 1.5 ಸೆಂಟಿಮೀಟರ್ ಚದರ ಆ ರೀತಿ ಇರುವಂತಹ ಒಂದು 14-16 ಗೇಜ್ ಇರುವಂತ ಒಂದು ತಂತಿ ಜಾಲರಿಯಲ್ಲಿ ನಿರ್ಮಿಸಬೇಕು. ಮತ್ತೆ ಸೈಡ್ ಮತ್ತೆ ಮೇಲ್ಭಾಗದಲ್ಲಿ 2.5 ಸೆಂಟಿಮೀಟರ್ ಸ್ಕ್ವೇರ್ ಈ ರೀತಿಯಾದಂತಹ ಒಂದು ಅವಕಾಶ ತಂತಿಗಳ ಒಂದು ನಿರ್ಮಾಣ ಇದ್ರೆ ಪಂಜರದ ನಿರ್ಮಾಣ ಈ ರೀತಿ ಇರಬೇಕು. ಮತ್ತೆ ಮೇವುಣಿಕೆ ಮತ್ತೆ ನೀರುಣಿಕೆಗಳು ಅಂತ ಹೇಳ್ತೀವಿ, ಇವು ಸಲಕರಣೆಗಳು. ಮೇವುಣಿಕೆಗಳು ಅಂದ್ರೆ ನಾವು ಕಾನ್ಸಂಟ್ರೇಟ್ ಫೀಡ್ ಸಮತೋಲನ ಆಹಾರ ಕೊಡ್ತೀವಲ್ಲ, ಇದನ್ನ ಒಂದು ವಿ ಶೇಪದ ಆಕಾರದಲ್ಲಿ ಇರುವಂತ ಒಂದು ಡಬ್ಬಿ ಇಲ್ಲಿ ನಾವು ಅದ ಸಮತೋಲನ ಆಹಾರ ದಾಣಿ ಮಿಶ್ರಣವನ್ನು ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನೀರಿನ ವ್ಯವಸ್ಥೆಗೆ ಒಂದು ನಿಪ್ಪಲ್ ಡ್ರಿಂಕರ್ಸ್ ಅಂತ ಬಂದಿದೆ, ನಾವು ಈಗಾಗಲೇ ಕೋಳಿಗಳಲ್ಲಿ ಮತ್ತು ಹಂದಿಗಳಲ್ಲಿ ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದನ್ನೇ ಕೂಡ ಈಗ ಮಲಗಳುಗಳು ಕೂಡ ನಿಪ್ಪಲ್ ಡ್ರಿಂಕರ್ಸ್ ಹಾಕೋದ್ರಿಂದ ಒಂದು ನೀರಿನ ಒಂದು ವೇಸ್ಟ್ ವ್ಯತ್ಯಯ ಆಗೋದಿಲ್ಲ, ಮತ್ತು ಭಾಳ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಅದನ್ನು ನಿಪ್ಪಲ್ ಡ್ರಿಂಕರ್ಸ್ ಮುಖಾಂತರ ಅದರ ನಲ್ಲಿಗಳನ್ನು ಒತ್ತದಾಗ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹೀರ್ಕೊಳ್ಳೋಂಥ ಒಂದು ಅವಕಾಶ ಕೊಡುತ್ತೆ. ಈಗ ಮುಖ್ಯವಾಗಿ ಮೊಲಗಳಿಗೆ ನಾವು ಆಹಾರವನ್ನು ಕೂಡ ಸರಿಯಾಗಿ ಪೂರೈಕೆ ಮಾಡಬೇಕು. ಖಂಡಿತ. ಈ ಮೊಲಗಳ ಆಹಾರದ ಬಗ್ಗೆ ಸ್ವಲ್ಪ ಹೇಳ್ತೀರ? ಮೊಲಗಳ ಆಹಾರ 70% ಒಂದು ಖರ್ಚು ಬರುತ್ತೆ. ಇದನ್ನ ಆದಷ್ಟು ನಾವು ಕಡಿಮೆ ಖರ್ಚಿನಲ್ಲಿ ಬಳಸ್ಕೋಬೇಕಂತಂದ್ರೆ ಪ್ರತಿಯೊಂದು ಆಹಾರ ಕೂಡ ಅದು ದೇಹ ತೂಕಕ್ಕೆ ಪರಿವರ್ತನೆಗೊಳ್ಳುವಂತ ರೀತಿಯಲ್ಲಿ ನೋಡ್ಕೋಬೇಕು. ಮುಖ್ಯವಾಗಿ 2 ರೀತಿಯಾದಂತಹ ಆಹಾರ ನಾವು ಕೊಡಬೇಕಾಯ್ತು, ಒಂದು ಹಸಿರು ಮೇವು, ಇನ್ನೊಂದು ಸಮತೋಲನ ಆಹಾರ. ಈ ಹಸಿರು ಮೇವಿನಲ್ಲಿ ಜಾಸ್ತಿ ಸಸಾರಜನಕ ಇರುವಂತಹ ದ್ವಿದಳ ಧಾನ್ಯದ ಮೇವುಗಳನ್ನ ನಾವು ಕೊಡಬೇಕಾಗತ್ತೆ. ಸಮತೋಲನ ಆಹಾರನ ಬೆಳಿಗ್ಗೆ ಟೈಮಲ್ಲಿ ಕೊಟ್ಟು ಮತ್ತೆ ಹಸಿರು ಮೇವಿನ ಮಧ್ಯಾಹ್ನ ಟೈಮಲ್ಲಿ ಹಾಕೋದ್ರಿಂದ ಎರಡೂ ಒಂದು ಸಮತೋಲನವಾಗಿ ಕೊಟ್ಟಂತೆ ಆಗುತ್ತದೆ. ಈಗ ಇದರ ಒಂದು ರಿಕ್ವೈರ್ಮೆಂಟ್ ಅದು ಎಷ್ಟು ಬೇಕಾಗುತ್ತೆ ಅವಶ್ಯಕತೆ, ಹಸಿರು ಮೇವು ಒಂದು 1/4 ಕೆಜಿಯಷ್ಟು ಪ್ರತಿಯೊಂದು ಮೊಲಕ್ಕೆ ಬೇಕಾದ್ರೆ, ಸಮತೋಲನ ಆಹಾರ 100-150 ಗ್ರಾಮ್ ಪ್ರತಿ ದಿವಸ ಕೊಡಬೇಕಾಗತ್ತೆ ಪ್ರತಿ ಮೊಲಕ್ಕೆ. ಹೌದು, ಪ್ರತಿ ಮೊಲಕ್ಕೆ. ಈಗ ಮುಖ್ಯವಾದಂತಹ ಒಂದು ಹುಲ್ಲಿನ ಒಂದು ತಳಿಗಳಂತಂದ್ರೆ ಗಿನಿ ಹುಲ್ಲು, ಗರ್ಕೆ ಹುಲ್ಲು, ನೇಪಿಯರ್, ಪ್ಯಾರ ಹುಲ್ಲು, ಇದಲ್ಲದೆ ನಾವು ಹಸುಗಳಿಗೆ ಕೊಡುವಂತಹ ಒಂದು ಮೆಕ್ಕೆಜೋಳ, ಇದನ್ನು ಕೂಡ ಒಳ್ಳೆ ಚೆನ್ನಾಗಿ ತಿನ್ನುವಂತ ಒಂದು ಜೀರ್ಣಿಸಿಕೊಳ್ಳುವಂತ ಶಕ್ತಿ ಇದೆ. ಮತ್ತೆ ದ್ವಿದಳ ಧಾನ್ಯದ ಮೇವುಗಳು, ಸೊಪ್ಪು, ಮುಖ್ಯವಾಗಿ ಕುದುರೆ ಮಸಾಲೆ, ಲೂಸನ್ನು, ಹೆಡ್ ಲೂಸನ್ನು, ಅಗಸೆ, ನುಗ್ಗೆಸೊಪ್ಪು ಇತ್ಯಾದಿ ಇಂಥ ಹೆಚ್ಚಿನ ಸಸಾರಜನಕ ಇದರಲ್ಲಿ 22% ಸಸಾರಜನಕ ಇರೋದ್ರಿಂದ ಅವುಗಳು ಬೆಳವಣಿಗೆ ಮತ್ತೆ ಮರಿಗಳ ಪಾಲನೆಗೆ ಕೂಡ ತುಂಬಾ ಅನುಕೂಲವಾಗಿರುತ್ತೆ. ಮತ್ತೆ ಅಲ್ಲಿ ವಾತಾವರಣ ಕೂಡ ಬೆಚ್ಚಿಗೆ ಇದ್ದು 60% ತೇವಾಂಶ ಇರಬೇಕು, ಮತ್ತೆ 20 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಉಷ್ಣಾಂಶ ಇರಬೇಕು. ಸ್ವಲ್ಪ ಇದ್ದಲ್ಲಿ ತಂಪಾದ ವಾತಾವರಣ ಇರಬೇಕು. ಖಂಡಿತ. ಅತಿ ತಂಪು ಒಳ್ಳೇದಲ್ಲ, ಅತಿ ತಂಪಾದ್ರೆ ಈ ದೇಹದ ಶಕ್ತಿ ಅದಕ್ಕಾಗಿ ವ್ಯಯಿಸುತ್ತೆ ಶಾಖ ಉತ್ಪಾದನೆ ಮಾಡೋದಕ್ಕೆ. ಅದರಿಂದ ಹಿತಕರವಾದ ವಾತಾವರಣ ಇದ್ರೆ ಒಳ್ಳೆ ದೇಹ ತೂಕವನ್ನು ಬೇಗ ಹೊಂದುತ್ತವೆ. ಖಂಡಿತ. ಇನ್ನು ಈ ಮೊಲಗಳ ಆಹಾರದ ಒಂದು ಜೀರ್ಣಕ್ರಿಯೆ ಬಗ್ಗೆ ಸ್ವಲ್ಪ ಹೇಳ್ತೀರ? ಮೊಲಗಳ ಒಂದು ಸಸ್ಯಾಹಾರಿ ಪ್ರಾಣಿ ಅಂತ ಕರಿತೀವಿ, ಯಾಕೆಂದರೆ ಅದರದ್ದು ಕೋರೆ ಹಲ್ಲು ಇರುವುದಿಲ್ಲ, ಮತ್ತು ಇದರ ದೊಡ್ಡ ಕರುಳಿನ ಒಂದು ಭಾಗ ಸೀಕಮ್ ಅಂತ ಕರಿತೀವಿ, ಅಲ್ಲಿ ಸೆಲ್ಯುಲೋಸ್ ಮತ್ತು ಫೈಟೇಸ್ ಅಂತ ಅನ್ನುವಂಥ ಕಿಣ್ವಗಳು ಇದನ್ನು ಹುಲ್ಲನ್ನು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇರುತ್ತೆ. ಇದರಲ್ಲಿ ಒಂದು ವಿಶೇಷತೆ ಅಂದರೆ ಒಂದು ರಾತ್ರಿ ಹಿಕ್ಕೆ ಅಂತ ಕರಿತೀವಿ, ಅದರ ರಾತ್ರಿ ಹೊತ್ತಲ್ಲಿ ಹಾಕುವಂಥ ಹಿಕ್ಕೆ ಅದು ಮೆತ್ತಗಿರುತ್ತೆ, ಅದನ್ನು ಮೊಲಗಳು ಗುದದ್ವಾರದಿಂದ ಮತ್ತೆ ಸೇವಿಸಿ ರಾತ್ರಿ ಹೊತ್ತಿನಲ್ಲಿ ಪುನಃ ಅದನ್ನು ಜೀರ್ಣಿಸ್ಕೊಳ್ತವೆ. ಈ ರೀತಿ 2 ಸಲ ಆಹಾರನ ಜೀರ್ಣಿಸ್ಕೊಳ್ಳುವಂಥ ವಿಶೇಷ ಪ್ರಾಣಿ ಇದು. ನೀವು ಹಸುಗಳನ್ನು ನೋಡಿರ್ಬೋದು ಮಲಕಾಕ್ತವಲ್ಲ, ಅದೇ ರೀತಿಯಲ್ಲಿ ಮಲಗಳು ಕೂಡ ಮಲಕಾಕೋದ ಒಂದು ಸ್ವಭಾವ ಇದೆ. ಇದು ಸ್ವಾಭಾವಿಕ. ಮತ್ತು ಇದು ಇದರಲ್ಲಿ ಎಲ್ಲ ಜೀವಸತ್ವಗಳನ್ನು ಒಂದು ಜೀರ್ಣಿಸ್ಕೊಳ್ಳೋ ಒಂದು ಶಕ್ತಿ ಇದೆ, ಹೆಚ್ಚಿನ ನಾರಿನಂಶ ಕೂಡ ಜೀರ್ಣಿಸ್ಕೊಳ್ಳುತ್ತೆ. ಇದರಿಂದ ಈ ಅಭ್ಯಾಸ ಇರೋದ್ರಿಂದ ಒಂದು ಪೂರ್ತಿಯಾಗಿ ಆಹಾರ ಪರಿವರ್ತನೆ ಕ್ರಮ ಆಗುತ್ತೆ. ಇದು ಇದು ಚೆನ್ನಾಗಿ ನಡೀತಾ ಇದ್ರೆ ಕೂಡ ನಾವು ಹೇಳ್ಬೋದು ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಅಂತ. ಮತ್ತೆ ಆಹಾರವನ್ನು ದಿನಕ್ಕೆ 2-3 ಬಾರಿ ಪೂರೈಸಬೇಕು. ಇದು ರಾತ್ರಿ ವೇಳೆ ಹೆಚ್ಚಿನ ಸೇವನೆ ಮಾಡೋದ್ರಿಂದ ಸಾಯಂಕಾಲದ ಹೊತ್ತು ಆಹಾರ ಇದೆ ಅಂತ ನಾವು ಖಂಡಿತ ಅದನ್ನು ಖಚಿತಪಡಿಸ್ಕೊಡ್ಬೇಕು. ಇನ್ನು ಹಸಿರು ಮೇವು ಅಂದರೆ ಏನೇನು ಕೊಡ್ಬೋದು ಅಂತೀರಿ? ನೋಡಿ, ನಾವು ಅತಿ ಮುಖ್ಯ ಅಂತಂದರೆ ಹಸಿರು ಸೊಪ್ಪು, ತರಕಾರಿ, ಗೆಣಸು, ಕ್ಯಾರೆಟು, ಮೂಲಂಗಿ ಸೊಪ್ಪು, ಕುದುರೆ ಮೆಂತೆ, ಬರ್ಸಿಮು, ಗಿನಿ ಹುಲ್ಲು, ಪ್ಯಾರ ರೋಡ್ಸ್ ಮುಂತಾದ ಚಿಗುರು ಹುಲ್ಲುಗಳನ್ನು ಕೂಡ, ಯಾವುದೇ ಒಂದು ವ್ಯರ್ಥ ಆಗಿರುವಂಥ ತರಕಾರಿಗಳು ಅವುಗಳು ಕೂಡ ನಾವು ಬಳಸ್ಬೋದು. 250 ಗ್ರಾಮ್ನಷ್ಟು ಹಸಿರು ಮೇವಿನ ಅಗತ್ಯ ಪ್ರತಿ ದಿವಸಕ್ಕಿದೆ. ಆದರೆ ದೇಹ ತೂಕದ 4-6% ಒಣರೂಪದ ಆಹಾರ ಸೇವಿಸುತ್ತೆ. ಪಂಜರದಲ್ಲಿ ಹಸಿರು ಮೇವನ್ನು ಕಟ್ಟಿದಾಗ ಅದನ್ನು ನೆಲಕ್ಕೆ ತಾಗದಿರೋ ರೀತಿಯಲ್ಲಿ ಮೇಲುಗಡೆ ಕಟ್ಟಬೇಕು. ಅವಾಗ ಅದು ವೇಸ್ಟ್ ಆಗೋದಿಲ್ಲ ಮತ್ತೆ ಗಲೀಜ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಮಾರುಕಟ್ಟೆಯಲ್ಲಿ ಸಿಗುವಂತ ಪಶು ಆಹಾರವನ್ನು ಕೂಡ ಬಳಸ್ಕೋಬಹುದು. ಖಂಡಿತ, ಪಶು ಆಹಾರ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಆದರೆ ರೈತರಿಗೆ ಬಹಳಷ್ಟು ಹೆಚ್ಚಿನ ವೆಚ್ಚ ಆಗುತ್ತೆ. ಅದರಿಂದ ರೈತ ತಯಾರಿಸ್ಕೋಬಹುದು, ತಾವೇ ತಯಾರಿಕೆ ಮಾಡ್ಕೊಳ್ಳೋದ್ರೆ ಸಮತೋಲನ ಆಹಾರ ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಉಳಿತಾಯ ಮಾಡಬಹುದು. ಈಗ ನಾವು ಸಮತೋಲನ ಆಹಾರ ಯಾಕಪ್ಪ ಬೇಕು ಕೊಡ್ಬೇಕಂದ್ರೆ ಅದರಲ್ಲಿ ಮೂರು ಅಂಶಗಳು ಇರುತ್ತೆ. ಒಂದು ನಾರಿನಂಶ, ಸಸಾರಜನಕ ಕೊಬ್ಬು. ನಾರಿನಂಶ ಶೇಕಡ 27%, ಸಸಾರಜನಕ 20% ಮತ್ತು ಕೊಬ್ಬಿನಂಶ 2-3% ಇರಬೇಕು. ಒಂದು ದಾನ ಮಿಶ್ರಣದ ಮಾದರಿ ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಮೆಕ್ಕೆಜೋಳ ಶೇಕಡ 50%, ಕಾಳು ಸಿಪ್ಪೆ ಮತ್ತು ಗೋಧಿ ತೌಡು ಈ ರೀತಿಯ ಶೇಕಡ 20%, ಹಿಂಡಿ ಬಹಳ ಸಸಾರಜನಕ ಯುಕ್ತ ಇರೋದ್ರಿಂದ ಮುಖ್ಯವಾಗಿ ಅಗಸೆ ಇರ್ಬೋದು, ಶೇಂಗಾ, ಹತ್ತಿ ಬೀಜ, ಸೋಯಾ ಹಿಂಡಿ ಈ ರೀತಿಯಾದ 25-27% ಹಾಕೊಂಡು, ಮತ್ತೆ ಖನಿಜ ಮಿಶ್ರಣ ಬಹಳ ಮುಖ್ಯ. ಯಾಕೆಂದ್ರೆ ಹಾಲು ಕೊಡುವಂತ ಮನುಗಳಿಗೆ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಈ ರೀತಿ ಇರಬೇಕಾಗಿರೋದ್ರಿಂದ ಶೇಕಡ 2% ಖನಿಜ ಮಿಶ್ರಣ ಕೊಟ್ಟು, ಮತ್ತೆ ಶೇಕಡ 1% ಉಪ್ಪು, ಮತ್ತೆ ವಿಟಮಿನ್ಸ್, ಜೀವಸತ್ವಗಳು, ಲವಣಾಂಶಗಳು, ಆಂಟಿಬಯೋಟಿಕ್ಸ್ ಇದನ್ನು ಕೂಡ ಕೊಡೋದ್ರಿಂದ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಈ ರೀತಿ ಇದನ್ನು ಶೇಕಡ 100-150 ಗ್ರಾಂನಷ್ಟು ಪ್ರತಿ ದಿವಸ ಕೊಟ್ಟು ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೋಬಹುದು. ಇನ್ನು ಮುಖ್ಯವಾಗಿ ನಾವು ಯಾವುದೇ ಒಂದು ಸಾಕಾಣಿಕೆಯನ್ನು ಮಾಡುವಾಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತೇವೆ. ಖಂಡಿತ. ಈ ಮೊಲಗಳಿಗೆ ಬರುವಂತಹ ರೋಗಗಳು ಮತ್ತು ಬೇರೆ ಸಮಸ್ಯೆಗಳು ಏನೇನು ಅಂತೀರಿ? ನೋಡಿ, ಒಳ್ಳೆಯ ಒಂದು ವಾತಾವರಣದಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಯಾವುದೇ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ. ಆದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಆ ರೀತಿ ನಾವು ಯಾವುದೇ ಒಂದು ಮುಂಜಾಗ್ರತೆ ಕ್ರಮ ವಹಿಸಬೇಕು. ದೇಹದ ಉಷ್ಣಾಂಶ 100-103 degrees Fahrenheit ಇಂಥ ಜಾಸ್ತಿ ಆದರೆ ಅದಕ್ಕೆ ಜ್ವರ ಇದೆ ಅಂತ ಅರ್ಥ. ಈ ಬಯೋಸೆಕ್ಯೂರಿಟಿ ಮೆಜರ್ಸ್ ಅಂದರೆ ಹೊರಗಡೆಯಿಂದ ಬಂದಿರೋಂಥ ಜನರು ಅದನ್ನು ಹೆಚ್ಚಿಗೆ ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ವಾತಾವರಣ ಕೂಡ ಭಾಳ ಚೆನ್ನಾಗಿ ಇರೋ ರೀತಿಯಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಇದ್ದರೆ ರೋಗಗಳು ಬರೋದಕ್ಕೆ ಅವಕಾಶ ಇರೋದಿಲ್ಲ. ಆದರೂ ಕೆಲವು ಸಲ ಈ ಒಂದು ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಇರ್ಬೋದು ಅಥವಾ ರೋಗಗಳಿಂದಲೇ ಇರ್ಬೋದು. ಈಗ ಉದಾಹರಣೆಗೆ ಅಮೋನಿಯಾ ಅಂಶ ಜಾಸ್ತಿ ಇರುತ್ತೆ ಗಂಜಲದಲ್ಲಿ. ಹಿಕ್ಕೆ ಗಂಜಲ ನೆಲಕ್ಕೆ ಹೋಗದೇ ಇದ್ರೆ ಅದ್ರ ಮೈಗೆ ಹತ್ಕೊಂಡು ಅಲ್ಲೇ ಗಾಯಗಳಾಗ್ತವೆ. ಕೆಲವು ಸಲ ಗಂಡು ಮನೆಗಳು ಒಟ್ಟಿಗೆ ಬಿಟ್ಟಾಗ ಅವುಗಳು ಕಿತ್ತಾಡ್ಕೊಂಡು ಗಾಯಗಳಾಗುತ್ತವೆ. ಸೊ ಈ ರೀತಿಯಾದಂತಹ ಒಂದು ಮ್ಯಾನೇಜ್ಮೆಂಟಲ್ ಪ್ರಾಬ್ಲಮ್ಸ್ ನಾವು ಅದನ್ನ ನೋಡ್ಕೊಳ್ಳೋದ್ರಿಂದ ಕಡಿಮೆ ಮಾಡ್ಕೋಬಹುದು. ಇನ್ನು ರೋಗಗಳಲ್ಲಿ ಕೆಲವೊಂದು ಕಾಯಿಲೆಗಳು ಅಂತಂದ್ರೆ ಪರಾವಲಂಬಿ ಜೀವಿಗಳಿಂದ ಬರುವಂತಹ ಕಾಯಿಲೆಗಳು, ಇದರಲ್ಲಿ ಮುಖ್ಯವಾಗಿ ಮೈಟ್ಸ್ ಮೇಂಜ್ ಅಂತ ಕರಿತೀವಿ, ನುಸಿಗಳು ಅಥವಾ ಮೈಟ್ಸ್ ಅಂತ ಚರ್ಮದ ಮೇಲ್ಪದರದಲ್ಲಿ ಸೇರ್ಕೊಂಡು ಇವು ರಕ್ತ ಹೀರ್ಕೊಂಡು ಇದರ ನಿವಾರಣೆ ಮಾಡೋದು ಬಹಳ ಸ್ವಲ್ಪ ಮಟ್ಟಿಗೆ ಕಷ್ಟ. ಚರ್ಮದ ಕಾಯಿಲೆ ಇದು, ಅದನ್ನ ಪ್ರಿವೆಂಟ್ ಮಾಡಬೇಕು ಅಂತಂದ್ರೆ ಒಂದು ಕ್ಲೀನ್ ಮಾಡ್ಕೋಬೇಕು, ಒಂದು ಪ್ರಾಪಜೀವಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಕೀಟನಾಶಕ ಇರೋಂತ ಒಂದು ಔಷಧಿಗಳನ್ನ ಲೇಪನ ಮಾಡಬೇಕಾಗತ್ತೆ. ಅದಲ್ಲದೆ ಇಂಜೆಕ್ಷನ್ ಕೂಡ ಬರುತ್ತೆ, ಆಯುರ್ಮೆಟಿನ್ ಅನ್ನೋದು. ಇದನ್ನ ಸೋಂಕು ನಿವಾರಕವಾಗಿ ಚುಚ್ಚುಮದ್ದನ್ನ ಕೊಡಬಹುದು. ಮತ್ತೆ ಕೆಲವೊಂದು ಸೂಕ್ಷ್ಮ ಜೀವಿಗಳಿಂದ ಬರುವಂತಹ ಕಾಯಿಲೆಗಳು ಕೂಡ ಕಾಣಬಹುದು. ಇವುಗಳಲ್ಲಿ ಮುಖ್ಯವಾದ ಅಂದ್ರೆ ಈ ಕೊಲೈ, ಪಾಶ್ಚರೆಲ್ಲ, ಸಾಲ್ಮನೆಲ್ಲ, ಮತ್ತೆ ಬೇದಿ, ಎಂಟ್ರೈಟಿಸ್ ಅಂತ ಕರಿತೀವಿ, ನ್ಯುಮೋನಿಯಾ. ಇವುಗಳಿಗೆ ತಡೆಗಟ್ಟೋದಕ್ಕೆ ನಾವು ಆದಷ್ಟು ಒಳ್ಳೆಯ ನೀರು ಮತ್ತು ಆಹಾರ ಕ್ರಮಗಳು ಕೊಡಬೇಕು. ಆಹಾರ ಕ್ಲೀನಾಗಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡು ಅದನ್ನು ಕೊಡಬೇಕು. ಮತ್ತೆ ಈ ಪ್ಯಾಸ್ಟರಲ್ ಅನ್ನೋ ಕಾಯಿಲೆಗೆ ಈಗ ಮಂಕಾಗಿ ಕೂತಿರುತ್ತೆ ಅಂತ ಒಂದು ಕಾಯಿಲೆ ಬಂದಾಗ ನಾವು ಬೆಳವಣಿಗೆ ಕಾಣೋದಿಲ್ಲ, ಅಂತ ಮೊಲಗಳನ್ನ ನಾವು ತೆಗೆದ್ಬಿಡ್ಬೇಕು. ಮತ್ತೆ ಒಳ್ಳೆ ಮೊಲಗಳನ್ನ ಜೊತೆಲಿ ಬೆರಕೆ ಮಾಡಬಾರ್ದು. ಕಾಕ್ಸಿಡಿಯಾ ಅನ್ನೋ ಒಂದು ಕಾಯಿಲೆ ಕೂಡ ಬರುತ್ತೆ, ಇದ್ರಲ್ಲಿ ರಕ್ತ ಭೇದಿ ಆಗುವುದು ಉಂಟು. ಆದ್ರಿಂದ ಆದಷ್ಟು ನಾವು ಹೇಳೋದು ಗಾಳಿ, ನೀರು, ಬೆಳಕು ಚೆನ್ನಾಗಿ ಬರೋದು, ಮತ್ತೆ ಒಳ್ಳೆ ನೀರು, ಸ್ವಚ್ಛತೆ ಕಾಪಾಡ್ಕೊಳ್ಳೋದು, ಈ ಎಲ್ಲ ರೀತಿಯಲ್ಲಿ ನಾವು ನೋಡಿಕೊಂಡ್ರೆ ಯಾವುದೇ ಕಾಯಿಲೆಗಳು ಆಗದಲ್ಲಿ ಅದರ ಹೆಚ್ಚಿನ ದೇಹ ತೂಕ ಬರೋದಕ್ಕೆ ಅನುಕೂಲ ಆಗುತ್ತೆ. ಆತ್ಮೀಯ ಶ್ರೋತೃಗಳೇ, ತಮಗೆ ಈ ಮೊಲ ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎಸ್ ಬಿ ಪ್ರಸನ್ನ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9441213194. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9441213194. ತುಂಬ ಸಂತೋಷ ಡಾಕ್ಟರ್ ಪ್ರಸನ್ನ ಅವರೇ, ತಾವಿದುವರೆಗೂ ಈ ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ ಮತ್ತು ತಮಗೂ ಕೂಡ. ಇದುವರೆಗೆ ಮೊಲ ಸಾಕಾಣಿಕೆ ಮತ್ತು ಅದರ ಲಾಭದಾಯಕತೆ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಬಿ ಪ್ರಸನ್ನ ಅವರೊಂದಿಗೆ ಸಂದರ್ಶನ ಆಲಿಸಿದಿರಿ. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ. ರಾಗಿ ನಮ್ಮ ಮುಖ್ಯವಾದ ಆಹಾರದ ಬೆಳೆ. ಈ ರಾಗಿಯನ್ನು ನಾವು ಜುಲೈ ಆಗಸ್ಟ್ ತಿಂಗಳಿನಲ್ಲೂ ಕೂಡ ಮಳೆಯಾಶ್ರಯದಲ್ಲಿ ಬೆಳಕಬಹುದು. ಇದಕ್ಕೆ ಸೂಕ್ತವಾಗಿರುವಂಥ ತಳಿಗಳು ಅಂದರೆ GPU 28 ಅಂತ ಇದೆ. ಇದು 110-115 ದಿನದಲ್ಲಿ ಕೊಯ್ಲಿ ಬರುತ್ತೆ. ಮತ್ತೊಂದು ತಳಿ INDA 5 ಅಂತ, ಇದು 105-110 ದಿನದಲ್ಲಿ ಕೊಯ್ಲಿ ಬರುತ್ತೆ. ಮತ್ತೊಂದು ಈ ಆಗಸ್ಟ್ ತಿಂಗಳಿನಲ್ಲಿ ಬೆಳ್ಕೊಳ್ಳುವಂಥ ತಳಿ ಅಂದರೆ PR 202 ಅಂತ, ಇದು 115-120 ದಿನದಲ್ಲಿ ಕೊಯ್ಲಿ ಬರುತ್ತೆ. ಅದೇ ನಾವು ತಡವಾದ ಮುಂಗಾರಿನಲ್ಲಿ ಬೆಳ್ಕೊಳ್ಳೋದಾದರೆ, ಅಂದರೆ ಆಗಸ್ಟ್ ತಿಂಗಳಿನಿಂದ ಅಕ್ಟೋಬರ್ ತಿಂಗಳವರೆಗೆ ಬೆಳ್ಕೊಳ್ಳೋದಾದರೆ GPU 45 ಅಂತ ತಳಿ ಇದೆ. ಇದು 95-100 ದಿನದಲ್ಲಿ ಕೊಯ್ಲಿ ಬರುತ್ತೆ. ಇನ್ನು ಎರಡು ತಳಿಗಳಿದ್ದಾವೆ, GPU 48 ಮತ್ತು GPU 26 ಅಂತ. ಇವು 100-105 ದಿನದಲ್ಲಿ ಕೊಯ್ಲಿ ಬರುವಂಥ ತಳಿಗಳು. ನಾವು ಬೇಸಾಯಕ್ಕೆ ಪ್ರತಿ ಹೆಕ್ಟೇರ್ಗೆ ಕೂರಿಗೆ ಬಿತ್ತನೆಗಾದರೆ 10-12 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ಬಳಸ್ಕೋಬೇಕಾಗತ್ತೆ. ಅದೇ ನಾಟಿ ಬೆಳೆಗಾದರೆ 5 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಸಾಕಾಗತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಪ್ರತಿ ಹೆಕ್ಟೇರ್ಗೆ 7.5 ಟನ್ನಷ್ಟು ಬೇಕಾಗತ್ತೆ. ಇನ್ನು ಪ್ರತಿ ಹೆಕ್ಟೇರ್ಗೆ ನಾವು 50 ಕಿಲೋಗ್ರಾಮ್ನಷ್ಟು ಸಾರಜನಕ, 40 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 25 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಮಣ್ಣು ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರಗಳ ಪ್ರಮಾಣವನ್ನು ನಿರ್ಧರಿಸೋದು ಬಹಳ ಒಳ್ಳೆಯದು. ಇನ್ನು ಬಿತ್ತನೆ ಬೀಜವನ್ನು ಹದ ಮಾಡಿ ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ಪ್ರತಿ ಕಿಲೋಗ್ರಾಮ್ ಬಿತ್ತನೆ ರಾಗಿಯನ್ನು 600 ಮಿಲಿಲೀಟ್ರ್ ನೀರಿನಲ್ಲಿ 18 ಗಂಟೆ ಕಾಲ ನೆನೆಸಬೇಕು. ಅಂದರೆ ಸಾಯಂಕಾಲದಿಂದ ಮಾರನೇ ದಿನ ಬೆಳಗಿನವರೆಗೆ ನೆನೆಸೋದ್ರಿಂದ ಮೊದಲ ಮೊಳಕೆಯ ಲಕ್ಷಣಗಳನ್ನು ಕಾಣಬಹುದು. ಆನಂತರ ಈ ಬಿತ್ತನೆ ಬೀಜವನ್ನು 24 ಗಂಟೆ ಕಾಲ ನೆರಳಿನಲ್ಲಿ ಒಣಗಿಸಬೇಕು. 12.5 ಗ್ರಾಮ್ನಷ್ಟು ಸತುವಿನ ಸಲ್ಫೇಟನ್ನು 5-6 ಚಮಚ ನೀರಿನಲ್ಲಿ ಬೆರೆಸಿ ತಯಾರಿಸಿದಂಥ ದ್ರಾವಣವನ್ನು ಒಂದು ಮಡಿಕೆ ಅಥವಾ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ತೆಗೆದುಕೋಬೇಕು. ಇದಕ್ಕೆ 2-2.5 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜವನ್ನು ಬೆರೆಸಿ ಒಂದು ರಾತ್ರಿ ಇಡಬೇಕಾಗತ್ತೆ. ಮುಖ್ಯವಾಗಿ ಸಸಿ ಮಡಿಗಳಲ್ಲಿ ರಾಗಿ ಸಸಿಗಳ ಗರಿಗಳ ಮೇಲೆ ಕಾಣಿಸ್ಕೊಳ್ಳುವಂಥ ಬೆಂಕಿ ರೋಗದ ಹತೋಟಿಗೆ ನಾವು ಬಿತ್ತನೆಗಿಂತ ಮುಂಚಿತವಾಗಿ ಪ್ರತಿ ಕಿಲೋಗ್ರಾಮ್ ರಾಗಿ ಬೀಜಕ್ಕೆ 2 ಗ್ರಾಮ್ನಷ್ಟು ಕಾರ್ಬನ್ಡೈಜಿಮ್ ಶಿಲೀಂದ್ರನಾಶಕದಿಂದ ಬೀಜೋಪಚಾರ ಮಾಡಿ ಆನಂತರ ಬಿತ್ತನೆ ಮಾಡಬೇಕಾಗತ್ತೆ. ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡದಿದ್ದರೆ ಶಿಲೀಂದ್ರನಾಶಕದ ಬೀಜೋಪಚಾರದ ನಂತರ ನೆರಳಿನಲ್ಲಿ ಆರಿಸಿ ಜೈವಿಕ ಗೊಬ್ಬರಗಳ ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಬೀಜವನ್ನು 1 ಅಡಿ ಅಂತರದ ಸಂಯುಕ್ತ ಕೂರಿಗೆಯಿಂದ ಬಿತ್ತನೆ ಮಾಡಬೇಕಾಗತ್ತೆ. ನಾಟಿ ಮಾಡೋದಾದರೆ 25-30 ಸೆಂಟಿಮೀಟರ್ ಸಾಲಿನಲ್ಲಿ 7.5-10 ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಗುಣಿಗೆ 2-3 ಪೈರಿನಂತೆ ನಾಟಿ ಮಾಡಬೇಕಾಗತ್ತೆ. ಬಿತ್ತನೆ ಅಥವಾ ನಾಟಿ ಮಾಡೋದಕ್ಕಿಂತ ಮೊದಲು ಅರ್ಧ ಭಾಗ ಸಾರಜನಕ ಮತ್ತು ಪೂರ್ತಿ ರಂಜಕ ಮತ್ತು ಪೊಟ್ಯಾಷ್ ರಾಸಾಯನಿಕ ಗೊಬ್ಬರಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 12.5 ಕಿಲೋಗ್ರಾಮ್ನಷ್ಟು ಸತುವಿನ ಸಲ್ಫೇಟು ಮತ್ತು 10 ಕಿಲೋಗ್ರಾಮ್ನಷ್ಟು ಬೋರಾಕ್ಸ್ ಲಘು ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. 6-7 ವಾರದ ನಂತರ ಉಳಿದ ಅರ್ಧ ಭಾಗ ಸಾರಜನಕವನ್ನು ಒದಗಿಸುವಂಥ ರಾಸಾಯನಿಕ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಅನಿವಾರ್ಯ ಕಾರಣದಿಂದ ಮೂಲ ಗೊಬ್ಬರ ಕೊಡಲಾಗದೇ ಇದ್ದರೆ 1 ತಿಂಗಳ ನಂತರ ರಸಗೊಬ್ಬರವನ್ನು ಕೊಡೋದಾದರೆ ಶಿಫಾರಸು ಮಾಡಿದ ಅರ್ಧ ಭಾಗ ಅಂದರೆ 25 ಕಿಲೋಗ್ರಾಮ್ನಷ್ಟು ಸಾರಜನಕ, 18 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 12 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಕೊಟ್ಟರೆ ಸಾಕಾಗತ್ತೆ. ಇನ್ನು ಕಳೆ ನಿಯಂತ್ರಣಕ್ಕೆ ಬಂದರೆ ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿವಸ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 750 ಗ್ರಾಮ್ ಐಸೋಪ್ರೋಟೋರಾನ್ %75 ಕಳೆನಾಶಕದ ಪುಡಿಯನ್ನು 750 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಸಿಂಪರಣೆ ಸಮಯದಲ್ಲಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಜೊತೆಗೆ ಹೆಚ್ಚು ಹೆಂಟುಗಳಿರದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಸಿಂಪರಣೆ ನಂತರ ಭೂಮಿಯನ್ನು ತೊಳೆಯಬಾರದು. ಬೀಜದಿಂದ ಪ್ರಸಾರ ಆಗುವಂಥ ಕಳೆಗಳನ್ನು ಇದರಿಂದ ಹತೋಟಿ ಮಾಡಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ವೀಳ್ಯದೆಲೆ ಬೇಸಾಯ ಕುರಿತು ತೋಟಗಾರಿಕಾ ಪ್ರಾಧ್ಯಾಪಕರಾದ ಡಾ ಕೆ ಉಮೇಶ್ ಅವರೊಂದಿಗೆ ಸಂದರ್ಶನ, ಆನಂತರ ಕೃಷಿ ಮಾಹಿತಿ ಆಲಿಸುವಿರಿ. ಪ್ರತಿದಿನ ನಸುಕಿನ 6:40 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾವಯವ ಮಾತುಕತೆ. ಸಾವಯವದ ಎಲ್ಲ ಮಗ್ಗುಲುಗಳನ್ನು ಪರಿಚಯಿಸುವ ನೂತನ ಬಾನುಲಿ ಸರಣಿ ಸಾವಯವ ಮಾತುಕತೆ. ಈ ಸರಣಿಯ ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಇನ್ನು ನಾಳಿನ ಕೃಷಿ ರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು.